ಬರ್ತೀರಿ ಮನೆ ಕಡೆ ಸರ ಸರ ಬೆರತನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡ್ದಾಡ್ರಿ ಎಂದೆಂದು ನೀವಿಂಗ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂಚೂರ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ ಹೋಗೋಣ ಬರ್ತೀಯ ಚಂದಿರನೆಡೆಗೆ ಚಂದಿರನೆಡೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ರಿ. ಕೃಷಿ ಗೀತೆಗಳನ್ನು ಕೇಳೋಕ್ಕೂ ಮುಂಚೆ ಒಂದು ಪುಟ್ಟ ವಾಣಿಜ್ಯ ವಿರಾಮ.